ಭಕ್ತಿರುವಾಚ ಸುರರ್ಷೇ ತ್ವಂ ಹಿ ಧನ್ಯೋಸಿ ಮತ್ಭಾಗ್ಯೇನ ಸಮಾಗತಃ ಸಾಧೂನಾಂ ದರ್ಶನಂ ಲೋಕೇ ಸರ್ವಸಿದ್ಧಿಕರಂ ಪರಂ. ಸುರರ್ಷೇ ದೇವರ್ಷೇ ತ್ವಂ ಹಿ ಧನ್ಯಃ ಅಸಿ, ಧನ್ಯೋ ನಾಮ ಐಶ್ವರ್ಯಕರಃ ಅಸಿ. ಮತ್ಭಾಗ್ಯೇನ ಮಮ ಭಾಗ್ಯೇನ ತ್ವಂ ಅತ್ರ ಸಮಾಗತಃ, ಯಸ್ಮಾತ್ ಮಮ ಭಾಗ್ಯಂ ಅಸ್ತಿ ತಸ್ಮಾದೇವ ಭವತಃ ಸಂದರ್ಶನಂ ಜಾತಂ ಇತ್ಯರ್ಥಃ. ಸಾಧೂನಾಂ ದರ್ಶನಂ ಲೋಕೇ ಸರ್ವಸಿದ್ಧಿಕರಂ, ಸರ್ವಾಃ ಸಿದ್ಧೀಃ ಕರೋತಿ ಇತಿ ಸರ್ವಸಿದ್ಧಿಕರಂ. ಸಾಧೂನಾಂ ಸಜ್ಜನಾನಾಂ ದರ್ಶನಂ ಸರ್ವಾಃ ಸಿದ್ಧೀಃ ಕರೋತಿ, ಪರಂ ಸರ್ವಸಿದ್ಧಿರಂ ಭವತಿ ಇತ್ಯರ್ಥಃ.